ನಮ್ಮ ದೇವಾದವು ಕೈಲಾಸಕ್ಕೆ ಹೊಡ ಏರಲಿ ಹೋದ ಹೊಡೆದಂಟ ಕಡದಾರ ಬರಕೊಲಿಲನೆ ಓಡೋದು ನಮ್ಮ ದೇವಾದವು ಕೈಲಾಸಕ್ಕೆ ಓತ್ರೆಯ ಹರತೆ ನಮ್ಮ ಕೈಲಿ ಕರಸೆ ಕೆಲಸ ತೊಂಡ ಓತ್ರೆಯ ಹರತೆ ನಮ್ಮ ಕೈಲಿ ಕರಸೆ ಕೆಲಸ ತೊಂಡ ತೆಗಳಿಯಲ್ಲಿ ಬಂದ ತನಿದಂಟ ಕಡದಾರ ಬರಕೊಲಿಲನೆ ಹೊಡೆದು ನಮ್ಮ ದೇವಾದವು ಕೈಲಾಸಕ್ಕೆ ತೆಗ ಇಳಿಯಲಿ ಬಂದ ತನಿದಂಟ ಕಡದಾರ ಬರಕೊಲಿಲನೆ ಹೊಡೆದು ನಮ್ಮ ದೇವಾದವು ಕೈಲಾಸಕ್ಕೆ ತೆಗ ಇಳಿಯಲಿ ಬಂದ ತನಿದಂಟ ಕಡದಾರ ಬರಕೊಲಿಲನೆ ಹೊಡೆದು ನಮ್ಮ ದೇವ